मोबाइल पर एक क्लिक सुरक्षा की ओर। किसी घर के अंदर बालक अपाहिज न हो, गंभीर बीमारी का शिकार न हो और गरीब माँ बाप को बहुत बड़े आर्थिक बोझ का संकट बनना न पड़े। एक क्लिक सुरक्षा। आज ही www.uvin.mohfw.gov.in पर लॉगिन करके गर्भवती महिला और 16 वर्ष तक के बच्चों के टीकाकरण के सभी लाभ प्राप्त करें। स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी। नमस्कार, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಈಗ ಕೇಳೋಣ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವ ಕೃಷಿ ತಾಂತ್ರಿಕತೆಗಳು. ಈ ಕುರಿತು ಡಾಕ್ಟರ್ ಆನಂದ್ ಅವರೊಂದಿಗೆ ಸಂದರ್ಶನವನ್ನು. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನಿ ಡಾಕ್ಟರ್ ಆನಂದ್ ಎಸ್ಆರ್ ಅವರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡೋಣ. ಬೇಸಾಯದಲ್ಲಿ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಂತಹ ಕೃಷಿ ತಾಂತ್ರಿಕತೆಗಳ ಕುರಿತು ಇವತ್ತು ಮಾಹಿತಿಯನ್ನ ಮಾಡಿಕೊಳ್ಳೋಣ. ಡಾಕ್ಟರ್ ಆನಂದ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ಹೇಳಿ ಡಾಕ್ಟರ್ ಆನಂದ್ ಅವರೇ, ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಂತಹ ಕೃಷಿ ತಾಂತ್ರಿಕತೆಗಳು ಅನ್ನೋ ಒಂದು ವಿಷಯದ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಬೇಕು. ಈ ಏನಿದು ಈ ಒಂದು ಹವಾಮಾನ ಬದಲಾವಣೆ ಅನ್ನೋದ್ರ ಬಗ್ಗೆ ಮೊದಲಿಗೆ ಮಾಹಿತಿಯನ್ನು ಮಾಡಿಕೊಡಿ. ಖಂಡಿತವಾಗ್ಲೂ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಬದಲಾವಣೆ ಜಗದ ನಿಯಮ, ಪರಿವರ್ತನೆ ಪ್ರಕೃತಿ ನಿಯಮ ಅಂತ. ಸೊ ಬದಲಾವಣೆ ಅನ್ನೋದು ಪ್ರಕೃತಿಯಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ, ಆದರೆ ನಮಗೆ ಗೊತ್ತಾಗೋದಿಲ್ಲ. ಭೂಮಿ ಮೇಲೆ ಜೀವಿಗಳು ಸಾಕಷ್ಟು ವರ್ಷಗಳ ಹಿಂದೆನೇ ಬಂದಿದ್ದಾವೆ. ಸೊ ಕಾಲಕ್ರಮದಲ್ಲಿ ಎಲ್ಲ ಜೀವಿಗಳು ಸಹ ಬದಲಾವಣೆ ಆಗ್ತಾ ಇದೆ, ಆದರೆ ಪ್ರಕೃತಿಯಲ್ಲಿ ಆಗೋ ಬದಲಾವಣೆಗಳು ಸ್ವಲ್ಪ ನಿಧಾನ, ಮತ್ತು ಇದಕ್ಕೆ ಸಾವಿರಾರು ವರ್ಷಗಳು ಬೇಕಾಗುತ್ತೆ. ಇದನ್ನು ನಾವು ಈ ಒಂದು ಏನು ನಮ್ಮ ಪರಿಸರದಲ್ಲಿ ಬದಲಾವಣೆ ಆಗ್ತಾ ಇದ್ದೀವಿ ವರ್ಷದಿಂದ ವರ್ಷಕ್ಕೆ ಅಥವಾ ಹಲವಾರು ಮಿಲಿಯನ್ ಇಯರ್ಸ್ ಅಂತ ಕರಿತೀವಿ, ಇದರಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಒಂದು ತಾಜಾ ಉದಾಹರಣೆ, ಹಿಂದೆ ಇದ್ದಂಥ ಒಂದು ಡೈನೋಸಾರ್ಗಳು ಅಂತ ಏನು ಹೇಳ್ತೀವಿ ಅದು ಈ ಭೂಮಿ ಮೇಲೆ ಇಲ್ಲ. ಇದು ಬದಲಾವಣೆಗೆ ಒಂದು ಪ್ರಮುಖ ಉದಾಹರಣೆ ಅಂತ ಹೇಳ್ಬೋದು. ಆದರೆ ಕೆಲವೊಂದು ಬಾರಿ ಏನಾಗುತ್ತಂದರೆ ಬದಲಾವಣೆಗೆ ಜೀವಿಗಳು ಸುಲಭವಾಗಿ ಹೊಂದ್ಕೊಂಡು ಬಿಡ್ತವೆ, ಆದರೆ ಈ ಜೀವಿಗಳು ಹೊಂದ್ಕೊಂಡಷ್ಟು ಸುಲಭ ಮನುಷ್ಯನಿಗೆ ಆಗೋದಿಲ್ಲ. ಯಾಕೆಂದರೆ ಮನುಷ್ಯನ ಚಟುವಟಿಕೆಗಳು ನಿರಂತರ. ಈಗ ಆರ್ಥಿಕತೆ ಅಂತ ಯಾವಾಗ ನಮ್ಮ ಒಂದು ಮನುಷ್ಯನ ಜೀವನದಲ್ಲಿ ಬಂತು ಆವಾಗಿಂದ ಈ ಬದಲಾವಣೆಗಳು ಅನ್ನೋದು ಬಹಳ ದಿಢೀರಾಗಿ ಆಗ್ತಾ ಇದೆ. ಈ ಬದಲಾವಣೆಗಳು ಯಾವ ರೀತಿ ಆಗ್ತಾ ಇದೆ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ ಅಂತ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ. ಆದರೆ ಈ ಬದಲಾವಣೆಗಳಿಗೆ ಹೊಂದ್ಕೊಳ್ಳೋದು ಬಹಳ ಕಷ್ಟ. ಆರ್ಥಿಕ ಅಭಿವೃದ್ಧಿಗೆ ಏನು ಈಗ ನಡೀತಾ ಇದೆ ಅದಕ್ಕೆ ಹೊಂದ್ಕೊಳ್ಳೋದು ಕಷ್ಟ. ಆದ್ದರಿಂದ ಈಗ ವಾತಾವರಣದಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಜಾಗತಿಕ ತಾಪಮಾನ ಏರಿಕೆ ಬಹಳ ಪ್ರಮುಖವಾಗಿ ಇವತ್ತು ಚರ್ಚೆ ಆಗುತ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಸೊ ಅದರಲ್ಲೂ ಸಹ ಭೂಮಿಯ ಪರಿಸರದಲ್ಲಿ ಸಾಕಷ್ಟು ಅನಿಲಗಳಿದೆ. ಸೊ ಅದರಲ್ಲಿ ಮುಖ್ಯವಾಗಿ ನೀರಿನ ಆವಿ ಅಂತ ಹೇಳ್ತೀವಿ, ಅದು H2O ಮತ್ತು ಓಝೋನ್. ಸೊ ಓಝೋನ್ ಎಲ್ಲವೂ ಸಹ ಗೊತ್ತಿದೆ ನಮಗೆ. ಈಗ ಸೂರ್ಯನಿಂದ ಬರುವಂಥ ಅಲ್ಟ್ರಾ ವೈಲೆಟ್ ಕಿರಣಗಳು ಏನಿದೆ ಅವುಗಳನ್ನು ಪ್ರಮುಖವಾಗಿ ತಡೆಗಟ್ಟೋದೆ ಓಝೋನ್. ಜೊತೆಗೆ ಇಂಗಾಲದ ಡೈಆಕ್ಸೈಡ್ ಇದೆ ವಾತಾವರಣದಲ್ಲಿ, ಮೀಥೇನ್ ಇದೆ, ನೈಟ್ರಸ್ ಆಕ್ಸೈಡ್ ಇದೆ. ಸೊ ಇವೆಲ್ಲವನ್ನು ನಾವು ಗ್ರೀನ್ ಹೌಸ್ ಅಥವಾ ಹಸಿರುಮನೆ ಅನಿಲಗಳು ಅಂತ ಕರಿತೀವಿ. ಈ ಹಸಿರುಮನೆ ಅನಿಲಗಳು ಭೂಮಿಯ ಮೇಲ್ಮೈಯಿಂದ ಹೊರಹೋಗುತ್ತಿರುವ ಸೂರ್ಯನ ತೀಕ್ಷ್ಣವಾದ ಕಿರಣಗಳನ್ನು ಹೀರ್ಕೊಂಡು ಭೂಮಿಯ ತಾಪಮಾನವನ್ನು ಹೆಚ್ಚಿಸೋದನ್ನೇ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಸೊ ಇದರಿಂದ ಏನಾಗುತ್ತೆ, ಸೊ ಇದು ಕಳೆದ ಒಂದು 20 ದಶಕಗಳಲ್ಲಿ ಅಂದರೆ 200 ವರ್ಷಗಳಲ್ಲಿ ಬಹಳ ವಿಪರೀತವಾಗಿ ಏರ್ತಾ ಇದೆ ವಾತಾವರಣದಲ್ಲಿ ಅಥವಾ ಪ್ರಕೃತಿಯಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ ಅಂತ ಏನು ಕರಿತೀವಿ. ಸೊ ಈಗ ನಾವು ಸಿಟಿಯಲ್ಲಿ ಓಡಾಡಿದ್ರೆ ನೋಡ್ಬೋದು. ಸೊ ಬೆಳಗ್ಗೆ ಹೊತ್ತು ಸ್ವಲ್ಪ ತಂಪಾಗಿರುತ್ತೆ, ಮಧ್ಯಾಹ್ನದ ಹೊತ್ತು ಏನಾದರೂ ಸಿಟಿಯಲ್ಲಿ ನಮ್ಮ ಬೆಂಗಳೂರಂಥ ಮಹಾನಗರದಲ್ಲಿ ಓಡಾಡಿದ್ರೆ ವಿಪರೀತ ಒಂದು ಉಷ್ಣಾಂಶ ಇರುತ್ತೆ. ಸೊ ಇದು ಏನಪ್ಪ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ IPCC ಅಂತ ಒಂದು ಸಂಸ್ಥೆ 2007 ಒಂದು ವರದಿ ಕೊಡ್ತು, ಅಂದರೆ ಇಂಟರ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಅಂತ. ಸೊ ಅದು ಹೇಳುತ್ತೆ 21ನೇ ಶತಮಾನದ ಅಂಚಿನಲ್ಲಿ 1.17°C ಈ ಒಂದು ಉಷ್ಣಾಂಶ ಹೆಚ್ಚಾಗೋ ಒಂದು ಸಾಧ್ಯತೆ ಇದೆ. ಮತ್ತು ಕಳೆದ 50 ಭೂಮಿಯ ಉಷ್ಣಾಂಶ ಪ್ರತಿ ದಶಕಕ್ಕೆ ಅಂದರೆ 10 0.13°C ಹೆಚ್ಚಾಗಿ ಕಂಡು ಬರ್ತಾ ಇರೋದು ಹೇಳಿದೆ. ಸೊ ಆದ್ದರಿಂದ ನಾವು ಈ ಜಾಗತಿಕ ಹವಾಮಾನ ಬದಲಾವಣೆ ಈ ಇದನ್ನು ಮೆಟ್ಟಿ ನಿಲ್ಲೋದಕ್ಕೆ ನಾವು ಈಗ ಹಲವಾರು ಉಪಕ್ರಮಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ರಾಷ್ಟ್ರಗಳು ತೆಗೆದುಕೊಳ್ತಾ ಇದ್ದಾವೆ. ಸೊ ಆದ್ದರಿಂದ ಇದನ್ನು ನಾವು ಮೆಟ್ಟಿ ನಿಲ್ಲಿಲ್ಲ ಅಂದರೆ ಅಥವಾ ಇದನ್ನು ನಾವು ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿವಸಗಳಲ್ಲಿ ನಮಗೆ ಖಂಡಿತವಾಗಲೂ ಸಹ ಈ ಭೂಮಿ ಮೇಲೆ ಸಾಕಷ್ಟು ಬದಲಾವಣೆಗಳಾಗ್ತವೆ. ಆ ಬದಲಾವಣೆಗೆ ಮನುಷ್ಯನ ಅಥವಾ ಜೀವಿಗಳ ಅವನತಿಯತ್ತ ಹೋಗಬೇಕಾಗಬಹುದು ಅನ್ನೋದು ಇತ್ತೀಚಿನ ಒಂದು ವರದಿಗಳಲ್ಲಿ ಕಂಡು ಬರ್ತಾ ಇದೆ. ಡಾಕ್ಟರ್ ಆನಂದ್ ಅವರೇ, ಈ ಹವಾಮಾನ ಬದಲಾವಣೆ ಯಾಕೆ ಆಗ್ತದೆ ಮತ್ತು ಇದು ಪರಿಸರದ ಮೇಲೆ ಹವಾಮಾನ ಬದಲಾವಣೆ ಏನು ಪರಿಣಾಮ ಬೀರ್ತದೆ? ಈ ಹವಾಮಾನ ಬದಲಾವಣೆ ಪ್ರಾಕೃತಿಕ ಪರಿಸರದ ಮೇಲೆ ಒಂದು ರೀತಿಯಲ್ಲಿ ವ್ಯತಿರಿಕ್ತ ಪರಿಣಾಮ ಈಗ ಆಲ್ರೆಡಿ ಬೀರ್ತಾ ಇದೆ. ಈಗ ಕಳೆದ ಒಂದು ಮುಂಗಾರು 2023 ನೋಡಿದಾಗ ಕೆಲವೊಂದು ರಾಜ್ಯಗಳು, ಅದರಲ್ಲೂ ಹಿಮಾಚಲ ಪ್ರದೇಶ ಇರ್ಬೋದು, ಉತ್ತರಾಖಂಡ ಇರ್ಬೋದು, ಈ ರೀತಿಯ ಹೆಚ್ಚಿನ ಒಂದು ಬೆಟ್ಟ ಅಥವಾ ಪರ್ವತ ಪ್ರದೇಶ ಏನಿದೆ ಅಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇರೋದನ್ನು ನೋಡ್ಬೋದು. ಅಂದರೆ ಅವ್ರು ನಾವು ಏನು ಮಳೆ ಬರುತ್ತೆ ಅಂತ ಹೇಳ್ತೀವಿ ಅದಕ್ಕಿಂತ ಜಾಸ್ತಿ ಮಳೆ ಆಗ್ತಾ ಇದೆ. ಮತ್ತು 58% ಜನಸಂಖ್ಯೆ ಇವತ್ತು ನಮ್ಮ ದೇಶದಲ್ಲಿ ಕೃಷಿ ಮೇಲೆ ಅವಲಂಬನೆ ಆಗಿದೆ. ಸೊ ಯಾವಾಗ ಕೃಷಿ ಮೇಲೆ ಈ ಜಾಗತಿಕ ತಾಪಮಾನದ ಒಂದು ಅಡ್ಡ ಪರಿಣಾಮ ಇರುತ್ತೆ ಖಂಡಿತವಾಗಲೂ ಸಹ ಕೃಷಿ ನಮಗೆ ಸಾಕಷ್ಟು ವರವಾಗಿ ಪರಿಣಾಮಿಸೋದಕ್ಕಿಂತ ಅದು ಪ್ರತಿಕೂಲವಾಗಿ ಹೇಳುತ್ತೆ. ಮತ್ತು ಇತ್ತೀಚಿನ ಒಂದು ಕೆಲವು ವರ್ಷಗಳಲ್ಲಿ ನಮಗೆ ಬಿರುಗಾಳಿ ಜಾಸ್ತಿ ಆಗ್ತಾ ಇದೆ, ನೆರೆ ಜಾಸ್ತಿ ಆಗ್ತಾ ಇದೆ, ಬರಗಾಲದ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಇವೆಲ್ಲವೂ ಜಾಸ್ತಿ ಆದಾಗ ಕೃಷಿ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ. ಅದರಲ್ಲೂ ಸಹ ಆಹಾರ ಮತ್ತು ನೀರಿನ ಭದ್ರತೆ, ಈಗ ನೋಡಿ ಈಗ ನಮ್ಮ ಈಗ ಈ ಮುಂಗಾರನ್ನೇ ತೆಗೆದುಕೊಂಡಾಗ ಮಳೆ ಸರಿಯಾಗಿ ಆಗ್ತಾ ಇಲ್ಲ. ಇಂಥ ಸಮಯದಲ್ಲಿ ಏನು ಮಾಡಬೇಕು? ಮಳೆ ಆಗಲಿಲ್ಲ ಅಂದರೆ ನಮಗೆ ನೀರಿನ ಅಭಾವ ಬರುತ್ತೆ, ಆವಾಗ ಸರ್ಕಾರಗಳ ಮೇಲೆ ವಿಪರೀತ ಒತ್ತಡ ಬರುತ್ತೆ, ಅವರಿಗೆ ಯಾವ ರೀತಿ ನಾವು ಜನರಿಗೆ ನೀರನ್ನು ಒದಗಿಸಬೇಕು. ಮತ್ತು ಇದೆಲ್ಲ ಆದಾಗ ಕೃಷಿಯಲ್ಲಿ ನಮಗೆ ನಷ್ಟ ಆಗುತ್ತೆ. ಒಂದು ಸರಿ ನಾವು ಬಿತ್ತನೆ ಮಾಡಿದಾಗ ರೈತ ಏನು ಮಾಡ್ತಾನೆ, ಕೃಷಿ ನನಗೆ ಲಾಭ ಇಲ್ಲ, ನಾನು ಇದನ್ನು ಬಿಟ್ಟೋಗ್ತೀನಿ, ನನಗೆ ಮಾಡೋಕ್ಕಾಗ್ತಾ ಇಲ್ಲ, ಇದರಲ್ಲಿ ನನಗೇನು ಆರ್ಥಿಕವಾಗಿ ನಾನು ಸದೃಢವಾಗ್ತಾ ಇಲ್ಲ. ಸೊ ಈ ಎಲ್ಲ ಆಲೋಚನೆಗಳು ಬಂದಾಗ ಅವರು ಹತ್ತಿರದ ಅಥವಾ ಸಮೀಪದ ಒಂದು ಪಟ್ಟಣ ಅಥವಾ ನಗರ ಏನಿದೆ ಅಲ್ಲಿಗೆ ವಲಸೆ ಹೋಗ್ತಾರೆ, ಮತ್ತು ಅಲ್ಲಿ ವಲಸೆ ಹೋದಾಗ ಅಲ್ಲಿನ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಇದು ಒಂದಕ್ಕೊಂದು ಚೈನ್ ಲಿಂಕ್ ಅಂತ ಹೇಳ್ಬೋದು, ಸರಪಳಿ ಇದು, ಈ ಒಂದು ಸಮಸ್ಯೆಗಳೇನಿದೆ ಇವು ಸರಪಳಿ. ಸೊ ಆದ್ದರಿಂದ ನಾವು ಮೊದಲಿಗೆ ಈ ಹವಾಮಾನ ಅಥವಾ ಪರಿಸರದಲ್ಲಿ ಏನಾಗ್ತಾ ಇದೆ ಈ ಬದಲಾವಣೆಗಳನ್ನು ನಾವು ಸಾಕಷ್ಟು ಒಂದು ಮೈಕ್ರೋ ಲೆವೆಲ್ ಅಂತ ಹೇಳ್ತೀವಿ, ಅಂದರೆ ಲೋಕಲ್ ಲೆವೆಲಲ್ಲಿ ನಾವು ಇದನ್ನು ತಡೆಗಟ್ಟೋದಕ್ಕೆ ನಮ್ಮೆಲ್ಲರ ಪ್ರಯತ್ನ ಬಹಳ ಮುಖ್ಯ. ಸೊ ಮೊದಲಿಗೆ ಒಂದು ಮಾತು ಹೇಳ್ತಾ ಇದ್ರು, ಹವಾಮಾನ ಬದಲಾವಣೆಯಿಂದ ಮನುಷ್ಯನಿಗೆ ತೊಂದರೆ ಆಗ್ತಾ ಇದೆ ಅಂತ. ಆದರೆ ನಾವೆಲ್ಲರೂ ಒಂದನ್ನು ಕಂಡುಕೋಬೇಕು, ನಮ್ಮ ಜೀವನ ಶೈಲಿಯಿಂದ ಹವಾಮಾನದ ಮೇಲೆ ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ಇವತ್ತು ಲೈಫ್ ಅನ್ನೋ ಮಿಷನ್ ಅನ್ನು ಕೇಂದ್ರ ಸರ್ಕಾರದವರು ತಂದಿದ್ದಾರೆ, ಅಂದರೆ ಲೈಫ್ ಆನ್ ಎನ್ವಿರಾನ್ಮೆಂಟ್ ಅಂತ. ಸೊ ನಾವು ಬದಲಾವಣೆಯನ್ನು ಮಾಡ್ಕೋಬೇಕು ನಮ್ಮ ಒಂದು ಜೀವನ ಶೈಲಿಯನ್ನು, ಆವಾಗ ಹವಾಮಾನ ಬದಲಾವಣೆಯನ್ನು ತಗ್ಗಿಸ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನೊಂದು ಡಾಕ್ಟರ್ ಆನಂದ್ ಅವರೇ, ಈ ಹಸಿರು ಮನೆ ಪರಿಣಾಮ ಅಂದರೆ ಏನು? ಇದು ಯಾವ ರೀತಿ ಜಾಗತಿಕ ತಾಪಮಾನಕ್ಕೆ ಕಾರಣ ಆಗ್ತದೆ? ಇದು ಹಸಿರು ಮನೆ ಪರಿಣಾಮ ಬಹಳ ಸುಲಭವಾಗಿ ವಿವರಿಸಬೇಕಂದ್ರೆ, ಈಗ ನಮ್ಮ ಎಲ್ಲ ಒಂದು ಹಳ್ಳಿಗಳ ಕಡೆ ಅಥವಾ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಗ್ರೀನ್ ಹೌಸ್ ಅಂತ ಕಟ್ಕೊಂಡಿರ್ತಾರೆ ರೈತರಾಗಿರ್ಬೋದು ಅಥವಾ ಈ ಒಂದು ಹೆಚ್ಚಿನ ಬೆಲೆಯ ಒಂದು ಪದಾರ್ಥಗಳನ್ನು ಬೆಳೆಯೋದಕ್ಕೆ, ಅದರಲ್ಲೂ ಹೂವಿನ ಕೃಷಿ ಮತ್ತು ಕೆಲವೊಂದು ತರಕಾರಿಗಳು, ಈಗ ಕ್ಯಾಪ್ಸಿಕಮ್ ಇರ್ಬೋದು. ಸೊ ಈ ಥರ ತರಕಾರಿಗಳನ್ನು ಮಾಡುವಾಗ ಹಸಿರು ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ. ಸೊ ಈ ಹಸಿರು ಮನೆಗಳಲ್ಲಿ ಏನಪ್ಪ ಅಂದರೆ, ಸೂರ್ಯನ ಕಿರಣಗಳು ಗಾಜು ಅಥವಾ ಪ್ಲಾಸ್ಟಿಕ್ ಮುಖಾಂತರ ಒಳಗಡೆ ಬರ್ತದೆ, ಮತ್ತು ಈ ಗಿಡಗಳಿಗೆ ಬೇಕಾದ ಶಾಖವನ್ನು ಸಹ ಒದಗಿಸುತ್ತದೆ. ಆದರೆ ಏನಂದರೆ ಗಿಡಗಳು ಹೊರಸೂಸಿದ ಕಿರಣಗಳೇನಿರುತ್ತೆ ಅದು ಗಾಜಿನ ಮನೆ ಅಥವಾ ಪ್ಲಾಸ್ಟಿಕ್ ಮನೆಯಲ್ಲೇ ಹೊರ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆವಾಗ ಏನಾಗುತ್ತೆ, ಗಾಜಿನ ಮನೆಯ ಒಳಗಡೆ ತಾಪಮಾನ ಜಾಸ್ತಿ ಆಗುತ್ತೆ, ಒಳಗಡೆ ಬರುತ್ತೆ ಸೂರ್ಯನ ಕಿರಣಗಳು, ಮತ್ತೆ ಹೊರಗಡೆ ಹೋಗೋದಕ್ಕಾಗೋದಿಲ್ಲ. ಗಿಡಗಳು ಹೀರಿಕೊಂಡು ಅದು ಏನು ಬಿಡುತ್ತೆ ಈ ಎಕ್ಸಸ್ ಟೆಂಪರೇಚರು, ಅದು ಹೊರಗಡೆ ಹೋಗೋಕ್ಕಾಗೋದಿಲ್ಲ. ಸೊ ಇದನ್ನು ನಾವು ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ. ಸೊ ಇಂಥದ್ದೇ ರೀತಿಯಲ್ಲಿ ಭೂಮಿಯ ಮೇಲೆ ಸಹ ಗಾಜು ಅಥವಾ ಪ್ಲಾಸ್ಟಿಕ್ ಒದಕ್ಕೆ ಅಂತ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಈಗ ಒಂದು ಉದಾಹರಣೆ ಹೇಳಿದ್ರೆ, ನೀರಿನ ಆವಿ ಇರ್ಬೋದು ಅಥವಾ ಇಂಗಾಲದ ಡೈಆಕ್ಸೈಡ್ ಇರ್ಬೋದು, ಮೀಥೇನ್ ಇರ್ಬೋದು, ನೈಟ್ರಸ್ ಆಕ್ಸೈಡ್ ಇರ್ಬೋದು, ಇವು ಸೂರ್ಯನಿಂದ ಹೊರಬರುವ ಬಹುತೇಕ ಕಿರಣಗಳನ್ನು ಪರಿಸರದ ಮೂಲಕ ಆಯಿಸಿ ಭೂಮಿಯನ್ನು ತಲುಪಿಸಿ ಭೂಮಿಗೆ ಶಾಖ ಕೊಡುತ್ತೆ. ಇವು ಈ ಅನಿಲಗಳಿಲ್ಲ ಅಂದರೆ ಇವತ್ತು ಈ ಭೂಮಿ ಬಹಳ ಚಳಿಯಲ್ಲಿ ಇರ್ತಾ ಇತ್ತು. ಈ ಎಲ್ಲ ಅನಿಲಗಳು ಇರೋದ್ರಿಂದನೇ ಇವತ್ತು ನಮಗೆ ಭೂಮಿ ಒಂದು ರೀತಿಯಲ್ಲಿ ಬಿಸಿಯಾಗಿರೋದು. ಆದರೆ ಬಿಸಿಯಾದ ಮೇಲ್ಮೈಯಿಂದ ಮತ್ತೆ ಈ ಕಿರಣಗಳು ಹೊರ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇದನ್ನು ನಾವು ಗ್ರೀನ್ ಹೌಸ್ ಎಫೆಕ್ಟ್ ಅಥವಾ ಹಸಿರು ಅನಿಲ ಪರಿಣಾಮ ಅಂತೇವೆ ಹೇಳ್ತೇವೆ. ಮತ್ತು ಈ ಭೂಮಿಯ ಮೇಲೆ ಯಾವಾಗ ಈ ಮೀಥೇನು ಕಾರ್ಬನ್ ಡೈಆಕ್ಸೈಡು ಜಾಸ್ತಿ ಆಗುತ್ತೋ ಅದನ್ನು ನಾವು ಜಾಗತಿಕ ತಾಪಮಾನ ಏರಿಕೆ ಅಂತ ನಾವು ಕರಿತೇವೆ. ಆಮೇಲೆ ಈಗ ಆನಂದ್ ಅವರೇ, ಈ ಹವಾಮಾನ ಬದಲಾವಣೆಗೆ ಏನು ಕಾರಣ, ಪ್ರಮುಖ ಕಾರಣ ಯಾವ್ಯಾವ್ದು ಇರ್ಬೋದು? ನಾವು ಸಾಕಷ್ಟು ಈಗಾಗಲೇ ನಾನು ಹೇಳಿದಾಗೆ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿ, ಸೊ ಅದು ನಮ್ಮ ಒಂದು ಚಟುವಟಿಕೆಗಳು ಇದು ಮೂಲ ಕಾರಣ ಅಂತ ಹೇಳ್ಬೋದು. ಅಭಿವೃದ್ಧಿ ಅಂದ್ರೆ ಉದಾಹರಣೆಗೆ ಈಗ ಬೆಳೆ ಬೆಳೆಯಂತ ಜಾಗವನ್ನ ಅಲ್ಲಿ ಬೇರೆ ನಮ್ಮ ಒಂದು ಅವಶ್ಯಕತೆಗಳಿಗೆ ಬಳಸ್ಕೊಳ್ಳೋದು, ವಸತಿಗೆ ಬಳಸ್ಕೊಳ್ಳೋದಿರ್ಬೋದು, ರೋಡ್ ಮಾಡೋದಕ್ಕೆ ಬಳಸ್ಕೊಳ್ಳೋದಿರ್ಬೋದು, ಪರಿಸರಕ್ಕೆ ಬೆಳೆಸ್ಕೊಳ್ಳೋದಿರ್ಬೋದು. ಆವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಏನು ಮರ ಗಿಡಗಳಿತ್ತು ಅದು ಹೀರಿಕೊಳ್ಳುವ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳೋದಕ್ಕೂ ಸಹ ಸಾಧ್ಯ ಆಗೋದಿಲ್ಲ, ಜೊತೆಗೆ ಅದು ವಾಪಸ್ ಪರಿಸರಕ್ಕೆ ಹೋಗುತ್ತೆ. ಅಲ್ಲಿ ಯಾವುದೇ ರೀತಿಯಲ್ಲಿ ಹೀರಿಕೊಳ್ಳೋ ಒಂದು ಮೆಕ್ಯಾನಿಸಮ್ ಅಥವಾ ಪ್ರಕ್ರಿಯೆ ಇರೋದಿಲ್ಲ. ಸೊ ಆವಾಗ ಅಲ್ಲಿ ನಮಗೆ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನೂ ಹಲವಾರು ಕಾರಣಗಳನ್ನು ನಾವು ವಿವರಣೆ ಮಾಡ್ಬೋದು. ಅದರಲ್ಲಿ ಮುಖ್ಯವಾಗಿ ಜನಸಂಖ್ಯೆ, ಮಿತಿಮೀರಿ ಏರ್ತಾ ಇರೋ ಜನಸಂಖ್ಯೆ, ಸೊ ಇದು ಬಹಳ, ಮತ್ತು ಅವರಿಗೆ ಬೇಕಾಗೋದಂಥ ಬೇಡಿಕೆಗಳನ್ನು ಈಡೇರಿಸೋದು. ಸೊ ಹೆಚ್ಚಿದ ಜನಸಂಖ್ಯೆ ಮತ್ತು ಕಡಿಮೆ ಸಂಪನ್ಮೂಲಗಳ ಲಭ್ಯತೆ, ಸೊ ಇದು ಒಂದು ರೀತಿಯಲ್ಲಿ ಅಸಮತೋಲನವನ್ನು ಉಂಟು ಮಾಡ್ತದೆ. ಮತ್ತು ತ್ವರಿತಗತಿಯಲ್ಲೇ ಆಗುತ್ತಿರುವ ನಗರೀಕರಣ, ಸೊ ಈಗ ಹಳ್ಳಿಗಳೇ ಒಂದು ರೀತಿಯಲ್ಲಿ ನಗರೀಕರಣಗಳಾಗ್ತಾ ಇದೆ. ಹಳ್ಳಿಯಲ್ಲೂ ಸಹ ನಗರದಲ್ಲಿ ಏನೇನು ಅನುಕೂಲಗಳಿದೆ ಅದನ್ನೆಲ್ಲ ನಾವು ಈಗ ಒದಗಿಸ್ತಾ ಇದ್ದೀವಿ. ಸೊ ಇದರಿಂದ ನಾವು ಏನಾಗ್ತಾ ಇದೆ, ಭೂಮಿ ಕಡಿಮೆ ಆಗೋಗ್ತಾ ಇದೆ, ಬೇರೆ ಬೇರೆ ಅವಶ್ಯಕತೆಗಳಿಗೆ ನಾವು ಬಳಸ್ತಾ ಇದ್ದೀವಿ. ಮತ್ತು ತ್ವರಿತಗತಿಯಲ್ಲಿ ಕಾರ್ಖಾನೆಗಳು ಪ್ರಾರಂಭ ಆಗ್ತಾ ಇದೆ. ಸೊ ಇದರಿಂದ ಪ್ರಾಕೃತಿಕ ಸಂಪನ್ಮೂಲಗಳ ದುರ್ಬಳಕೆ, ಈಗ ಉದಾಹರಣೆಗೆ ನೀರನ್ನು ಹೇಳ್ಬೋದು. ಸೊ ಒಳ್ಳೆ ಫಲವತ್ತಾದ ಮಣ್ಣಿನಲ್ಲಿ ಕಾರ್ಖಾನೆಯನ್ನು ಕಟ್ಟಿದ್ರೆ ಅಲ್ಲಿ ನಮಗೆ ಬೇರೆ ಕೃಷಿಗೆ ಬೇಕಾದ ಜಮೀನು ಇರೋದಿಲ್ಲ ಒಂದು, ಮತ್ತೆ ಬೇರೆ ಬೇರೆ ಸಂಪನ್ಮೂಲ ಉಂಟಾಗ್ತದೆ, ನೀರಿನ ಕೊರತೆ ಉಂಟಾಗುತ್ತೆ, ನೀರು ಕಲುಷಿತಗೊಳ್ಳುತ್ತದೆ ಅದರಿಂದ ಬರುವಂತದ್ದು. ಮತ್ತೆ ಬರಗಾಲ, ನೆರೆ, ಜಡಿ ಮಳೆ, ಭೂಕಂಪ, ಸುನಾಮಿ, ಬಿರುಗಾಳಿ, ಸೊ ಇವೆಲ್ಲವೂ ಸಹ ಈ ಒಂದು ಜಾಗತಿಕ ತಾಪಮಾನಕ್ಕೆ ಕಾರಣ. ಮತ್ತೆ ರಾಷ್ಟ್ರ ಮತ್ತು ಪ್ರಾದೇಶಿಕ ಮಟ್ಟದಲ್ಲಿ ಅಸಮಂಜಸವಾದ ಸಾರ್ವಜನಿಕ ನೀತಿ ನಿಯಮಗಳು ಅಂತ ಹೇಳ್ತೀವಿ. ಕೆಲವೊಂದು ಟೈಮ್ ಏನಾಗುತ್ತೆ, ಒಳ್ಳೆಯದಕ್ಕೆ ಸರ್ಕಾರಗಳು ಮಾಡಿದ್ರೂ ಸಹ ಅದು ಒಂದು ಲೋಕಲ್ ಲೆವೆಲ್ ಅಥವಾ ಸ್ಥಳೀಯ ಮಟ್ಟದಲ್ಲಿ ಅದಕ್ಕೆ ಅಷ್ಟು ಉಪಯೋಗಕ್ಕೆ ಬರೋದಿಲ್ಲ. ಮತ್ತು ಅರಣ್ಯಗಳನ್ನು ನಾಶ ಮಾಡೋದು, ಸೊ ಈಗಾಗಲೇ ನಾವು ಹೇಳಿದಾಗೆ ನಮ್ಮ ಒಂದು ಪರಿಸರದಲ್ಲಿ ಅರಣ್ಯದ ಒಂದು ಪ್ರಮಾಣ ಕಡಿಮೆ ಆಗ್ತಾ ಇರೋದು, ಮತ್ತು ಈ ಬೆಂಕಿ ಅರಣ್ಯದಲ್ಲಿ ಬೆಂಕಿ ಬೀಳೋದು, ಮತ್ತೆ ಪಶು ಪ್ರಾಣಿಗಳು ಸಾರಜನಕಯುಕ್ತ ಗೊಬ್ಬರಗಳನ್ನು ಅತಿವಾಗಿ ಬಳಸೋದು, ಉದಾಹರಣೆಗೆ ಯೂರಿಯಾ. ಸೊ ನಮ್ಮ ದೇಶದಲ್ಲಂತೂ ವಿಶೇಷವಾಗಿ ಹೆಚ್ಚಾಗಿ ಯೂರಿಯಾವನ್ನು ಬಳಸ್ತಾ ಇದ್ದೀವಿ. ಮತ್ತೆ ಅರಣ್ಯಗಳನ್ನು ನಾಶಪಡಿಸಿ ಆರ್ಥಿಕ ಚಟುವಟಿಕೆಗೆ ಬಳಸೋದು, ಅದರಲ್ಲಿ ಮುಖ್ಯವಾಗಿ ರಸ್ತೆ ಇರ್ಬೋದು, ಕಾಲುವೆ ಇರ್ಬೋದು, ವಿದ್ಯುತ್ ಘಟಕಗಳು, ಇವೆಲ್ಲವೂ ಇರ್ಬೋದು. ಮತ್ತೆ ಅರಣ್ಯೇತರ ಉಪಯೋಗಕ್ಕಾಗಿ ಉಪಯೋಗಿಸೋದು, ನಮ್ಮ ಒಂದು ಹಸಿರು ಬೆಲ್ಟ್ ಅಥವಾ ಗ್ರೀನ್ ಬೆಲ್ಟ್ ಅಂತ ಹೇಳ್ತೀವಿ, ಅದನ್ನ ಅರಣ್ಯೇತರಕ್ಕೆ ಉಪಯೋಗಿಸೋದು. ಮತ್ತೆ ಭೂಮಿ ಹೊರಗಡೆಯಿಂದ ಹೆಚ್ಚು ಹೆಚ್ಚು ತೆಗೆಯೋದು, ಕಲ್ಲಿದ್ದಲಿರ್ಬೋದು, ಅನಿಲಗಳಿರ್ಬೋದು, ಡೀಸೆಲ್ಲು, ಪೆಟ್ರೋಲು, ಇವೆಲ್ಲವನ್ನು ನಾವು ಭೂಮಿಯ ಒಳಗಡೆಯಿಂದ ತೆಗೆಯೋದು, ವಾತಾವರಣಕ್ಕೆ ಬಿಡೋದು, ಇದು ಸಹ ಒಂದು ಕಾರಣ. ಮತ್ತೆ ಘನತ್ಯಾಜ್ಯಗಳ ಉತ್ಪಾದನೆ, ಘನತ್ಯಾಜ್ಯಗಳು ವೇಸ್ಟ್, ಈಗ ಬೆಂಗಳೂರಂತ ಮಹಾನಗರದಲ್ಲಿ ಪ್ರತಿ ದಿವಸ ಹೆಚ್ಚು ಕಡಿಮೆ 6,000 to 7,000 million ಅದು ಟನ್ನಷ್ಟು ಇವತ್ತು ಕಸ ಉತ್ಪತ್ತಿ ಆಗ್ತಾ ಇದೆ ಅಂತ ಹೇಳ್ತೀವಿ ಘನತ್ಯಾಜ್ಯ. ವಿಪರೀತವಾಗಿ ಬರ್ತಾ ಇದೆ. ಸೊ ಈ ಎಲ್ಲ ಕಾರಣಗಳನ್ನು ನಾವು ಹವಾಮಾನ ಬದಲಾವಣೆಗೆ ಹೇಳ್ಬೋದು. ಮತ್ತು ಒಂದೇ ನಿರ್ದಿಷ್ಟ ಕಾರಣದಿಂದ ಹವಾಮಾನ ಬದಲಾವಣೆ ಆಗ್ತಾ ಇದೆ ಅಂತ ಹೇಳೋದಕ್ಕೂ ನಾವು ಸಾಧ್ಯ ಇಲ್ಲ. ಎಲ್ಲವೂ ಕ್ರೋಢೀಕರಿಸಿ ನಾವು ಹೇಳಿದ್ರೆ ಅದೇ ನಿಜವಾಗಿ ಹವಾಮಾನ ಬದಲಾವಣೆಗೆ ಕಾರಣ ಅಂತ ಹೇಳ್ಬೋದು. ಇನ್ನೊಂದು, ಈಗ ಈ ಒಂದು ಹವಾಮಾನ ಬದಲಾವಣೆ ವಿವಿಧ ಕ್ಷೇತ್ರಗಳ ಮೇಲೆ ಆಗುವ ಪರಿಣಾಮ ಯಾವ್ಯಾವುದಿರ್ಬೋದು? ಇದು ಬಹಳ ಪ್ರಥಮವಾಗಿ ಹೊಡೆತ ಬೀಳೋದು ಕೃಷಿಗೆ ಹವಾಮಾನ ಬದಲಾವಣೆ. ಸೊ ಈಗ ನೋಡಿ, ನಮ್ಮ ಮುಂಗಾರಿನಲ್ಲಿ ಮಳೆನೇ ಇಲ್ಲ. ಈಗ ಆಗಸ್ಟ್ ಕೊನೆಯಲ್ಲಿದ್ದೀವಿ, ಮಳೆ ಇಲ್ಲ, ಸರಿಯಾಗಿ ಬಿತ್ತನೆ ಆಗಿಲ್ಲ. ಬಿತ್ತನೆ ಆಗಿರೋದ್ರಲ್ಲೂ ಸಹ ಈಗ ಅಲ್ಲಿ ಬೆಳೆ ಬರೋ ಭರವಸೆ ಇಲ್ಲ. ಹೆಚ್ಚು ಕಡಿಮೆ ನಿನ್ನೆ ಒಂದು ಗೌರ್ಮೆಂಟ್ ಸ್ಟೇಟ್ಮೆಂಟ್ ಪ್ರಕಾರ 120ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಅಂತ ಹೇಳಿದ್ದೀವಿ. ಮತ್ತು ಕರ್ನಾಟಕ ರಾಷ್ಟ್ರ ಮಟ್ಟದಲ್ಲೂ ಸಹ ಈಗ ಡ್ರೌಟ್ ಇಟ್ ಸ್ಟೇಟ್ ಅಂತ ಒಂದು ಪೇಪರ್ಸಲ್ಲಿ ಬರ್ತಾ ಇದೆ. ಸೊ ಮಣ್ಣಿನ ಮೇಲೆ ಅಗಾಧವಾದ ಪರಿಣಾಮ ಆಗುತ್ತೆ. ಸೊ ಈಗ ಮಣ್ಣಿಗೆ ನಾವು ನೀರನ್ನು ಒದಗಿಸಲಿಲ್ಲ ಅಂದರೆ ಉಷ್ಣಾಂಶ ಮತ್ತೆ ಜಾಸ್ತಿ ಆಗುತ್ತೆ. ಉಷ್ಣಾಂಶ ಜಾಸ್ತಿ ಆದರೆ ಅಲ್ಲಿ ಸಾವಯವ ವಸ್ತುಗಳ ಕಳೆಯುವಿಕೆ ಪ್ರಮಾಣ ಬಹಳ ಸ್ಪೀಡ್ ಆಗುತ್ತೆ. ಇದರಿಂದನೂ ಸಹ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಮತ್ತು ಮಳೆ ಪ್ರಮಾಣದಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಇದು ಮಳೆ ಬರ್ತಾ ಇಲ್ಲ. ಮತ್ತು ಇದೆಲ್ಲದಕ್ಕಿಂತ ವಿಶೇಷವಾಗಿ ನಾವು ಹೇಳೋದಂದರೆ ಸಮುದ್ರದ ಮಟ್ಟ ಏರಿಕೆ. ಸೊ ಈಗ ಉಷ್ಣಾಂಶ ಜಾಸ್ತಿ ಆಗಿರೋದ್ರಿಂದ ಸಮುದ್ರದ ಮಟ್ಟ ಏರಿಕೆ ಆಗೋದು, ಮತ್ತು ಉಪ್ಪು ನೀರು ನಮ್ಮ ಒಂದು ಈ ಫಲವತ್ತಾದ ಮಣ್ಣನ್ನು ಅನುತ್ಪಾದಕತೆ ಮಾಡುತ್ತೆ, ಅನ್ಪ್ರೊಡಕ್ಟಿವ್. ಕರಾವಳಿ ಪ್ರದೇಶಗಳು, ತೀರ ಪ್ರದೇಶಗಳಲ್ಲಿ ಇದು ಬಹಳ ಸಮಸ್ಯೆ ಆಗುತ್ತೆ. ಮತ್ತೆ ನೀರಿನ ಲಭ್ಯತೆ ಕಡಿಮೆ ಆಗುತ್ತೆ. ಸೊ ಬೆಳೆ ಬರೋವಂಥ ಪ್ರಮಾಣ ಕಡಿಮೆ ಆಗುತ್ತೆ ಮಳೆಗಾಲದಲ್ಲಿ. ಅದರಲ್ಲೂ ಸಹ ಕೆಲವು ಕಡೆ ಪ್ರವಾಹ ಆಗೋದು, ಇನ್ನು ಕೆಲವು ಕಡೆ ನೀರೇ ಮಳೆ ಬರದೆ ನೀರು ಕುಡಿಯೋದಕ್ಕೂ ಇಲ್ದಂಗೆ ಆಗೋದು. ಬೆಳೆಗಳ ಮೇಲಂತೂ ಸಹ ಇದರ ಒಂದು ಪ್ರಭಾವ ಜಾಸ್ತಿ ಆಗುತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ, ಈಗ ನಿನ್ನೆ ಮೊನ್ನೆ ನಾವು ಪೇಪರಲ್ಲಿ ನೋಡಿದಾಗೆ ಈ ಚಿಕ್ಕಮಗಳೂರು ಮತ್ತು ಮಲೆನಾಡು ಪ್ರದೇಶದಲ್ಲಿ ಕೆಲವೊಂದು ಕೀಟಗಳ ಬಾಧೆ ಜಾಸ್ತಿ ಆಗಿದೆ. ಯಾಕಂದರೆ ಅವಕ್ಕೆ ಸಂತಾನೋತ್ಪತ್ತಿಗೆ ಪ್ರಕ್ರಿಯೆಗೆ ಒಂದು ಒಳ್ಳೆಯ ಒಂದು ವಾತಾವರಣ ಅಂತ ಕೆಲವೊಂದು ಕೀಟಗಳ ಪ್ರಮಾಣ ಜಾಸ್ತಿ ಆಗುತ್ತೆ, ಕೆಲವೊಂದು ರೋಗಗಳು ಜಾಸ್ತಿ ಆಗುತ್ತೆ, ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಮತ್ತು ಹಣ್ಣು ತರಕಾರಿ ಕಾಫಿ ಟೀ ಸುಗಂಧ ದ್ರವ್ಯ ಔಷಧಿ ಸಸ್ಯಗಳು ಇವುಗಳ ಗುಣಮಟ್ಟ ಕಡಿಮೆ ಆಗುತ್ತೆ. ನಿಮಗೆ ನೋಡಿ, ಯಾವುದೇ ಒಂದು ಬೆಳೆಯನ್ನು ಬೆಳಿಬೇಕಂದ್ರೆ ನಮಗೆ ಅದು ವಾತಾವರಣದಲ್ಲಿ ಪೂರಕವಾದ ಒಂದು ಅದಕ್ಕೆ ಬೇಕಾದಂಥ ಒಂದು ಅನುಕೂಲತೆ ಇರಬೇಕು. ಈಗ ನಾವು ಕೆಲವೊಂದು ಬೆಳೆಗಳನ್ನು ಯಾಕೆ ಮುಂಗಾರಿನಲ್ಲಿ ಬೆಳಿತೀವಿ, ಕೆಲವೊಂದು ಬೆಳೆಗಳನ್ನು ಯಾಕೆ ಹಿಂಗಾರಿನಲ್ಲಿ ಬೆಳಿತೀವಿ, ಅದಕ್ಕೆ ಪೂರಕವಾದ ವಾತಾವರಣ ಇರುತ್ತೆ ಅಂತ. ಈಗ ಕೃಷಿಯಲ್ಲೇ ಹೇಳ್ಬೋದು, ಈಗ ನಾವು ಆಲೂಗಡ್ಡೆ ಇರ್ಬೋದು ಅಥವಾ ಇನ್ನೂ ನಮ್ಮ ಕಡಲೆ ಇರ್ಬೋದು, ಇವನ್ನು ನಾವು ಯಾವತ್ತೂ ಸಹ ಬೇರೆ ಕಾಲದಲ್ಲಿ ಬೆಳೆಯೋದಿಲ್ಲ, ಹಿಂಗಾರಿನಲ್ಲಿ ಮಾತ್ರ ಬೆಳೆಯೋದು. ಯಾಕಂದರೆ ಅವಕ್ಕೆ ಟೆಂಪರೇಚರ್ ಅಥವಾ ಉಷ್ಣಾಂಶ ಕಡಿಮೆ ಬೇಕು. ಸೊ ಆ ರೀತಿಯಲ್ಲಿ ಬೆಳೆಗಳಿಗೆ ಅದರದೇ ಆದ ಒಂದು ವಾತಾವರಣ ಬೇಕು. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಯೋಚನೆ ಮಾಡಬೇಕು. ಮತ್ತು ಅವುಗಳಿಗೆ ನಾವು ಪೂರಕವಾದ ವಾತಾವರಣ ಒದಗಿಸ್ಬೇಕಂದ್ರೆ ನಾವು ಹವಾಮಾನ ಬದಲಾವಣೆಯಲ್ಲಿ ಆಗ್ತಾ ಇರತಕ್ಕಂಥ ಒಂದು ಕಾರಣಗಳಿಗೆ ನಾವು ಉಪಕ್ರಮಗಳನ್ನು ಖಂಡಿತವಾಗಲೂ ಕೈಗೊಳ್ಳಬೇಕು ಅಂತ ಹೇಳ್ತೀವಿ. ಡಾಕ್ಟರ್ ಆನಂದ್ ಅವರೇ, ಈ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಂಥ ತಾಂತ್ರಿಕತೆ ಯಾವ್ಯಾವ ಇರ್ಬೋದು? ಖಂಡಿತವಾಗಲೂ ಈಗ ನಾವು ಹೇಳಿದಾಗೆ ಯಾವುದೇ ಒಂದು ಕೆಲಸದಲ್ಲಿ, ಅದರಲ್ಲೂ ಮುಖ್ಯವಾಗಿ ಕೃಷಿಯಲ್ಲಿ ನಾವು ಇದನ್ನು ಅಳವಡಿಸ್ಕೊಳ್ಳೇಬೇಕು. ಇಲ್ಲಾಂದರೆ ನಮಗೆ ಕೊರತೆ ಖಂಡಿತವಾಗಲೂ ಉಳಿಗಾಲ ಇಲ್ಲ, ಮತ್ತು ಆಹಾರದ ಕೊರತೆ ಸಾಧಾರಣ ನಮಗೆ ಕಡಿಮೆ ಆಗುತ್ತೆ. ಸೊ ನಾವು ಈಗ ಶಿಫಾರಸು ಮಾಡಿದ ಒಂದು ಪದ್ಧತಿಗಳನ್ನು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಮತ್ತು ಕಾಲಕಾಲಕ್ಕೆ ನಾವು ಈ ಮಳೆ ಏನು ಬರುತ್ತೆ ಅದರ ಒಂದು ಸಂರಕ್ಷಣೆಯನ್ನು ಮಾಡಬೇಕು. ಸೊ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೃಷಿ ಭಾಗ್ಯ ಅಂತ ಒಂದು ಯೋಜನೆ ಇತ್ತು. ಸೊ ಅದರಲ್ಲಿ ನಾವು ವಿಶೇಷವಾಗಿ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿ ನೀರನ್ನು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಸೊ ಮಳೆ ಈ ಥರ ಕೈಕೊಟ್ಟಾಗ ಆ ನೀರನ್ನು ನಾವು ಕೃಷಿ ಬೆಳೆಗಳಿಗೆ ಬಳಸ್ತಾ ಇದ್ದೀವಿ. ಸೊ ಇದು ಸಹ ಬಹಳ ಮುಖ್ಯ. ಮತ್ತು ಇದೆಲ್ಲದರ ಜೊತೆಗೆ ಒಣ ಪ್ರದೇಶಗಳಲ್ಲಿ ಗಿಡಗಳಿಂದ ನೀರು ಆವಿಯಾಗೋದನ್ನು ತಪ್ಪಿಸೋದಕ್ಕೆ ಕೆಲವೊಂದು ಸರಿ ಏನಾಗುತ್ತೆ, ನಾವು ಅದಕ್ಕೆ ಪೂರಕವಾದ ವಾತಾವರಣವನ್ನು ಕಲ್ಪಿಸಬೇಕು. ಉದಾಹರಣೆಗೆ ಹೊದಿಕೆಗಳು ಅಂತ ಹೇಳ್ತೀವಿ, ಮಲ್ಚಿಂಗ್. ಸೊ ಮಲ್ಚಿಂಗನ್ನು ಹಾಕೋದು, ಮತ್ತು ಕೆಲವೊಂದು ಮರಗಳನ್ನು ನಮ್ಮ ಒಂದು ಹೊಲದ ಸುತ್ತಲೂ ಬೆಳೆಸೋದು. ಸೊ ಇದನ್ನು ಬೆಳೆಯೋದು, ಮತ್ತು ಈ ಕ್ಲೈಮೇಟ್ ರೆಸಿಲಿಯೆಂಟ್ ಕ್ರಾಪ್ಸ್ ಅಂತ ಕರಿತೀವಿ, ಅಂದರೆ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಂಥ ಬೆಳೆಗಳು. ಸೊ ಈಗ ತೃಣಧಾನ್ಯಗಳಿರ್ಬೋದು, ಸಾಮೆ, ನವಣೆ, ಆರ್ಕ, ಬರುಗು, ಊದಲು, ಸಜ್ಜೆ. ಸೊ ಈ ಥರ ಬೆಳೆಗಳನ್ನು ಬೆಳೆಯೋದು, ಮತ್ತು ಮರಗಳನ್ನು ಬೆಳೆಸೋದು. ಸೊ ಯಾವುದೇ ಒಂದು ಕೃಷಿಯಲ್ಲಿ ಒಂದು ಕನಿಷ್ಠ ಪಕ್ಷ 25% ರೈತ ಏನು ಮಾಡ್ತಾನೆ, ಅಷ್ಟು ಮಳೆಗಳನ್ನು ನಾವು ಬೆಳೆಸೋದು, ಮತ್ತು ಮಳೆ ಬರಲಿಲ್ಲ ಅಂದರೆ ಅಲ್ಪಾವಧಿ ತಳಿಗಳನ್ನು ಬೆಳೆಸೋದು. ಸೊ ಹೀಗೆ ಸಾಕಷ್ಟು ಇದನ್ನು ಮಾಡ್ಬೋದು. ಮತ್ತು ಈ ಬೋರ್ವೆಲ್ ಎಲ್ಲಿರುತ್ತೋ ಅಲ್ಲೆಲ್ಲವೂ ಸಹ ಅಂತರ್ಜಲವನ್ನು ನಾವು ಮರುಬಳಕೆ ಅಥವಾ ಪೂರಕವಾಗಿ ರೀಚಾರ್ಜ್ ಅಂತ ಕರಿತೀವಿ. ಸೊ ಅದನ್ನು ಮಾಡುವಂಥದ್ದು. ಸೊ ಈ ಎಲ್ಲವನ್ನು ಮಾಡೋದು. ಮತ್ತು ಕೆಲವೊಂದು ಟೈಮ್ ಮಳೆ ಬರಲಿಲ್ಲ ಅಂದರೆ ಗಿಡಗಳ ಸಾಂದ್ರತೆಯನ್ನು ಕಡಿಮೆ ಮಾಡೋದು, ಮತ್ತು ರಾಸಾಯನಿಕಗಳನ್ನು ಉಪಯೋಗ ಕಡಿಮೆ ಮಾಡುವುದು, ಮತ್ತು ಮಳೆ ನೀರನ್ನು ಸಂರಕ್ಷಿಸಲು ನಾವು ಬೇರೆ ಬೇರೆ ರೀತಿಯ ವ್ಯವಸ್ಥೆಯನ್ನು ಮಾಡೋದು. ಈಗ ಮೊದಲು ಕಾಲದಲ್ಲಿ ಏನಾಗ್ತಾ ಇದೆ ಅಂದರೆ ಕುಂಟೆಗಳು ಅಥವಾ ಕೆರೆಗಳು ಅಂತ ಇರ್ತಾ ಇತ್ತು. ಸೊ ಅಲ್ಲಿನ ನೀರನ್ನು ಬಳಸ್ಕೊಳ್ತಾ ಇದ್ರು. ಮತ್ತು ಒಡ್ಡುಗಳನ್ನು ಮಾಡೋದು, ಸಣ್ಣ ಸಣ್ಣ ಒಡ್ಡುಗಳು ಹೊಲಗಳಲ್ಲಿ ಮಾಡೋದು. ಸೊ ಈ ಎಲ್ಲವನ್ನು ಮಾಡಿಕೊಂಡ್ರೆ ಖಂಡಿತವಾಗಲೂ ಸಹ ನಾವು ಕೃಷಿಯಲ್ಲಿ ಸ್ವಲ್ಪ ಮಟ್ಟಿಗೆ ಈ ವಾತಾವರಣ ಬದಲಾವಣೆ ಅಥವಾ ಹವಾಮಾನ ಬದಲಾವಣೆಯಿಂದ ಏನು ನಷ್ಟ ಆಗ್ತಾ ಇದೆ ಅದನ್ನು ಖಂಡಿತವಾಗಲೂ ಸಹ ನಾವು ಸ್ವಲ್ಪ ಮಟ್ಟಿಗೆ ತಪ್ಪಿಸ್ಬೋದು. ಆದರೆ ಒಂದಂತೂ ಹೇಳ್ತೀನಿ, ಯಾವುದೇ ತಂತ್ರಜ್ಞಾನ ಮಳೆ ಅಥವಾ ನೀರು ಇಲ್ಲದೆ ಬಹಳಷ್ಟು ಕಾಲ ಅದನ್ನು ನಾವು ಬದುಕಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಖಂಡಿತ. ಇನ್ನು ಟೆಂಪ್ರರಿ ಅಥವಾ ಇಟ್ ಈಸ್ ಎ ಟೆಂಪ್ರರಿ ಸೊಲ್ಯೂಷನ್ ಅಂತ ಹೇಳ್ತೀವಿ. ಏನೋ ಒಂದು 15 ದಿವಸ ಮಳೆ ಬರಲಿಲ್ಲ ಅಂದರೆ ಕಾಪಾಡ್ಬೋದು, ಇನ್ನೊಂದು ಹೆಚ್ಚು ಕಡಿಮೆ ಒಂದು 3 ವಾರ ಬರಲಿಲ್ಲ ಅಥವಾ 20 ದಿವಸ ಬರಲಿಲ್ಲ ಅಂದರೆ ಕಾಪಾಡ್ಬೋದು. ಅದಕ್ಕಿಂತ ದೀರ್ಘವಾಗಿ ಮಳೆ ಬರಲಿಲ್ಲ ಅಂದರೆ ಕಾಪಾಡೋದಕ್ಕೆ ನೀರಿಲ್ಲ ಅಂದರೆ ಯಾವುದೇ ತಂತ್ರಜ್ಞಾನಗಳು ಎಲ್ಲೂ ಇರೋದಿಲ್ಲ. ಯಾಕಂದರೆ ಇಲ್ಲಿ ನೀರೇ ಬಹಳ ಮುಖ್ಯ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಈ ಒಂದು ನೀರಿನ ಸಂರಕ್ಷಣೆಗೆ ಬಹಳ ಹೆಚ್ಚನ್ನು ಒತ್ತು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಆಯಿತು ಡಾಕ್ಟರ್ ಆನಂದ್ ಅವರೇ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಹಿರಿಯ ವಿಜ್ಞಾನಿಯಾಗಿ ಆಕಾಶವಾಣಿ ಬೆಂಗಳೂರಿಗೆ ಬಂದು ನಮ್ಮ ರೈತ ಬಾಂಧವರಿಗೋಸ್ಕರ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಂಥ ಕೃಷಿ ತಾಂತ್ರಿಕತೆಗಳು ಅತಿ ಪ್ರಮುಖವಾದ ಮಾಹಿತಿಯನ್ನು ನೀಡಿದ್ರಿ. ಇದರಲ್ಲಿ ಹವಾಮಾನ ಬದಲಾವಣೆ ಅಂದರೆ ಏನು, ಯಾಕೆ ಇದು ಉಂಟಾಗ್ತದೆ, ಪರಿಸರದ ಮೇಲೆ ಇದು ಹವಾಮಾನ ಬದಲಾವಣೆಗೆ ಏನು ಪರಿಣಾಮ ಬೀರ್ತಾ ಇದೆ, ಹಸಿರು ಮನೆ ಪರಿಣಾಮ ಹೆಂಗಾಗ್ತದೆ, ಹವಾಮಾನ ಬದಲಾವಣೆಗೆ ಯಾವ್ಯಾವ ಕಾರಣ ಇರ್ಬೋದು, ಅದು ವಿವಿಧ ಕ್ಷೇತ್ರಗಳ ಮೇಲೆ ಏನು ಪರಿಣಾಮ ಬೀರ್ತದೆ, ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಂಥ ಯಾವ ತಾಂತ್ರಿಕತೆಗಳು ನಾವು ಅಳವಡಿಸ್ಕೊಂಡ್ರೆ ಉತ್ತಮ, ಇದೆಲ್ಲವನ್ನು ನಮ್ಮ ರೈತ ಬಾಂಧವರಿಗೆ ತುಂಬ ತುಂಬ ಉಪಯುಕ್ತವಾದ ಮಾಹಿತಿಗಳನ್ನು ಒದಗಿಸಿದ್ದೀರಿ. ಡಾಕ್ಟರ್ ಆನಂದ್ ಅವರ ಜೊತೆಗೆ ರೈತ ಬಾಂಧವರು ಸಂಪರ್ಕಿಸಬೇಕಂದ್ರೆ ದಯವಿಟ್ಟು ಅವರ ಮೊಬೈಲ್ ಸಂಖ್ಯೆಯನ್ನು ಬರ್ಕೊಳ್ರಿ. ಮೊಬೈಲ್ ಸಂಖ್ಯೆ 8310954512. ಇನ್ನೊಮ್ಮೆ ಕೇಳಿ, 8310954512. ಆಯಿತು ಡಾಕ್ಟರ್ ಆನಂದ್ ಅವರೇ, ಇನ್ನೊಮ್ಮೆ ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ಆಕಾಶವಾಣಿವರೆಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದುವರೆಗೆ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವ ಕೃಷಿ ತಾಂತ್ರಿಕತೆಗಳು ಈ ಕುರಿತು ಡಾ ಆನಂದ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಏನೇ ಪುಟ್ಟಿನ, ಸ್ಕೂಲ್ಗೆ ಬಿಟ್ಟು ಬರ್ತೀನಿ ರೀ. ಮರಿದೆ ಹೆಲ್ಮೆಟ್ ಹಾಕೊಂಡೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಅವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲ ರಕ್ತ, ತಲೆಗೆ ಬ್ಯಾಂಡೇಜ್, ಏನಾಯ್ತು? ಮೇಡಮ್, ನಿಮ್ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದ್ರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಟ ಇರ್ಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳ್ ಕೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. BIS ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. ಈಗ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಕೇಳೋಣ ಸೋಬಾನೆ ಪದಗಳನ್ನು. ಕಟ್ಟೋದೇ ವಾಸ ಬೆಲ್ಲ ಸೋಬನ ಬನ್ನಿರಿ, ಕಂಕ ಕಟ್ಟೋದೇ ಅಲ್ಲಿ ಮೇಲೆ ವಾಟೆ ಚಾಲ ನನ್ನ ಸಖಿಯೇ ಬಣದಲೆ ಸಣ್ಣನ ಕೊಟ್ಟ ಕಂದ ತೊಡೆ ಮೇಲೆ ಹಾಕೊಂಡು